ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಸಿದ್ದರಾಮಯ್ಯ ನಾಳೆ ಪದಗ್ರಹಣ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮೊದಲ ಸಂಪುಟದಲ್ಲೇ ತೀರ್ಮಾನ, ಡಿಕೆ ಶಿವಕುಮಾರ್. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಾಳೆ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ. ಬೆಂಗಳೂರಿನಲ್ಲಿ ಇದೇ 23ರಿಂದ G20 ಶೃಂಗದ ಎರಡನೇ ವ್ಯಾಪಾರ ಹೂಡಿಕೆ ಸಮಾವೇಶ. ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳಿದರೆ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕುಶಲನಗರದ ಹುಲಸೆ ಗ್ರಾಮದ HK ಚಂದ್ರಪ್ಪ ಅವರ ಕೃಷಿ ಅನುಭವ ಕುರಿತು ಮಾತುಕತೆ ಹಾಗೂ ಮರೂರು ಗ್ರಾಮದ HS ಮಹೇಶ್ ಅವರೊಂದಿಗೆ ಚಿಯಾ ಬೆಳೆ ಕುರಿತು ಮಾತುಕತೆ ಕೇಳುವಿರಿ. ಕೇಳಿಗರೆ, ಕುಶಾಲನಗರ ಹತ್ತಿರ ಇರುವ ಹುಲಸೆ ಗ್ರಾಮದ HK ಚಂದ್ರಪ್ಪ ಅವರನ್ನ ನಾವು ಮಾತನಾಡಿಸುತ್ತೀವಿ. ಅನೇಕ ಕೃಷಿಕರು ಹಳ್ಳಿಗಳಲ್ಲಿ ಇದ್ದುಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಚಂದ್ರಪ್ಪನವರ ಅನುಭವ ಏನು ಅಂತ ಅನ್ಕೊಂಡು ತಾವು ಆಲಿಸ್ಕೊಳ್ಬಹುದು. ಚಂದ್ರಪ್ಪನವ್ರೆ, ತಮಗೆ ವಯಸ್ಸೆಷ್ಟು ಮತ್ತೆ ಏನು ಓದಿದ್ದು? 70 ವರ್ಷ ಸರ್ ನನಗೆ. ನಾನು 5ನೇ ಕ್ಲಾಸ್ವರೆಗೆ ಮಾತ್ರ ಓದಿರೋದು. ಆವಾಗಲೇ ಉಳ್ಳಿಕೆ ಹೊಮ್ಮಿಕೊಂಡೆ, ಸ್ಕೂಲ್ ಬಿಟ್ಬಿಟ್ಟೆ. ನಂತರ ಹೊಲ ಉಳೋದು, ಗದ್ದೆ ಉಳೋದು ಇದೆಲ್ಲ ನನ್ನ ಹವ್ಯಾಸ ಇತ್ತು. ಆದರೆ ಜೀವನದಲ್ಲಿ ರೈತ ಆಗಿ ಹುಟ್ಟಿ ಏನು ಮಾಡೋದು, ಅವ್ರ ತಂದೆ ತಾಯಿ ಹೇಳ ಮಕ್ಕಳು ಕೇಳ್ಕೊಂಡು ಹೋಗ್ತಿದ್ದೆ ಹೊರತು ನಮಗೇನು ಅನುಭವ ಇಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡನಾದ್ಮೇಲೆ ಸಾಧಾರಣ ಭೂಮಿಲಿ ಈ ಬಂಡ್ಗಳು ಹಾಕ್ಸ್ಕೊಟ್ರು ಭೂಮಿಗೆ. ನಬಾರ್ಡ್ ಸಂಸ್ಥೆಯಿಂದ ಮರಗಳು ಗಿಡಗಳು ಕೊಟ್ಟರು, ಅಂದರೆ ಸ್ವಲ್ಪ ಕೊಟ್ಟರು, ಒಂದು 20-20 ಸಿಲ್ವಾರ್ ಸೋಸಿ ಮತ್ತು ಮಾವಿನ ಸೋಸಿ ಮತ್ತು ಸಪೋಟೊ ಇಂಥ ಗಿಡಗಳೆಲ್ಲ ಬದುಕು ನೆಡಿ ಅಂತ ಹೇಳ್ಕೊಟ್ರು. ಆದರೆ ಅದನ್ನು ನಾನು ಅವ್ರು ತೋರಿಸ್ಕೊಟ್ಟಿದ್ರೆ ಅಷ್ಟಕ್ಕೆ ಬಿಡಲಿಲ್ಲ. ನಾನೇನು ಮಾಡಿದೆ, 2000 ಮಟ್ಟಿಗೆ ಸಿಲ್ವಾರ್ ಸಸಿ ಪಟಕಟ್ಟು ಬೆಳೆಸಿದೆ. ಅದನ್ನು ಒಂದು 2 ಎಕರೆ ಜಾಗಕ್ಕೆ ನೆಟ್ಕೊಂಡೆ. ಅದರಲ್ಲಿ ನೆರಳಾಗೋಯ್ತು ಭೂಮಿಲಿ. ಏನು ಮಾಡೋದು, ಇದಕ್ಕೆ ಏನು ಬೆಳೆ, ಬರೀ ಸಿಲ್ವಾರ ನೆಟ್ಕೊಂಡು ಏನು ಪ್ರಯೋಜನ ಅಂದ್ಬಿಟ್ಟು ಕಾಫಿ ಗಿಡ ನೆಟ್ಟೆ. ಅದಕ್ಕೆ ಸಿಲ್ವರ್ ಮಾರ್ಕೆ ಉಂಡೆ ಮೆಣಸು ಸಹ ನೆಟ್ಟಿದ್ದೀನಿ, ಫಸಲು ಬರ್ತಾ ಇದೆ. ಕಾಫಿನೂ ಸಹ ಫಸಲು ಬರ್ತಾ ಇದೆ. ಮತ್ತು ಕೃಷಿ ಇಲಾಖೆಯವರು ಬಂದರು, ನಬಾರ್ಡ್ ಅವರು ಮಾಡಿ ತೋರಿಸಿದ್ರು. ಅವರು ಬರ್ತಾ ಇರ್ತಾರೆ, ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲೆಲ್ಲ ಬಂದು ಭೂಮಿಲಿ ಮಾಡಿ ಹಿಂಗೆ ಮಾಡಿದ್ರು, ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅನುಭವನೂ ಹೇಳ್ತಾವ್ರೆ. ಮೊಬೈಲ್ಗೂ ಸಮೇತ ಟಿವಿಗೂ ಸಮೇತ ಅಳವಡಿಸ್ಕೊಂಡವ್ರೆ. ಮತ್ತು ಕೃಷಿ ಇಲಾಖೆಯವರು ಬಂದು ಎರೆಹುಳು ಗೊಬ್ಬರ, ಜೀವಾಮೃತ ಇದನ್ನು ಮಾಡಿ ಅಂತೆಲ್ಲ ಹೇಳೋ ಅನುಭವ ಮಾಡಿದ್ದಾರೆ. ಅದನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಜೀವಾಮೃತದಲ್ಲೇ ನಾನು ಪ್ರತಿಯೊಂದಕ್ಕೂ ಹಾಕೊಂಡು ಬರ್ತಾ ಇದ್ದೀನಿ. ತೆಂಗಿನ ಗಿಡ ನೆಟ್ಟಿದ್ದೀವಿ, ಕಾಫಿ ನೆಟ್ಟಿದ್ದೀವಿ, ಶುಂಠಿ ನೆಟ್ಟಿದ್ದೀವಿ, ಅದಕ್ಕೂ ಅದನ್ನೇ ನಾವು ಹಾಕ್ತಾ ಇರೋದು. ಪ್ರತಿಯೊಂದಕ್ಕೂ ಅದನ್ನೇ ಹಾಕ್ತಾ ಇರೋದು. ಎಲ್ಲ ಚೆನ್ನಾಗಿದೆ, ತೆಂಗಿನ ಗಿಡಗಳು ಚೆನ್ನಾಗಿದೆ, ಕಾಫಿ ಗಿಡಕ್ಕೂ ಸಮೇತ ನಾವು ಜೀವಾಮೃತನೇ ಹಾಕೋದು. ಇವಾಗಲೂ ತೋಟದಲ್ಲಿ ಎಲ್ಲ ಬೆಳೆ ನೋಡ್ಬೋದು. ಒಂದು 6-7 ದನಗಳಿದೆ, ದನಗಳದ್ದು ಏನೂ ವೇಸ್ಟ್ ಆಗಲ್ಲ. ಆ ಗಂಜಾ ಹೋಗಿ ಒಂದು ಗುಂಡಿಗೆ ನಿಂತ್ಕೊಳ್ತದೆ, ಆ ಗುಂಡಿ ಬಂದು ಗಂಜಾ ಸಗಳಿ ಎರಡು ಮಿಕ್ಸ್ ಇರುತ್ತೆ ಅದರಲ್ಲಿ. ಯಾಕೆಂದರೆ ತೊಪ್ಪೆ ಎತ್ಕೊಂಡ್ಬಿಡ್ತೀವಿ, ಅದರಲ್ಲಿ ಉಳಿದು ತೊಳೆಯುತ್ತವಲ್ಲ ಅದೆಲ್ಲ ಒಂದು ಗುಂಡಿಗೆ ಹೋಗಿ ಮಾಡಿದ್ದೀವಿ. ಆ ಗುಂಡಿಯಿಂದ ನಾವು ಜೀವಾಮೃತ ಮಾಡಿಕೊಂಡು ಎಲ್ಲ ಗಿಡಗಳಿಗೂ, ಎಲ್ಲ ಮರಗಳು, ಎಲ್ಲ ಬೆಳೆಗೂ ಹಾಕ್ತಾ ಇದ್ವಿ. ಚೆನ್ನಾಗಿದೆ ಗಿಡ. ಅಲ್ಲಿ ಬಂದು ನೋಡಿದಾಗ ಸ್ವಲ್ಪ ನೀವು ಹೇಳ್ತೀರಾ, ಅಲ್ಲಿವರಿಗೆ ನಾವು ಏನು ಹೇಳಿದ್ರು ಅಷ್ಟಕ್ಕಷ್ಟೇ. ಎಂಥದ್ದು ಜರ್ಸಿ ಕ್ರಾಸು ಅಥವಾ HF ನಾಟಿ? ಅದ್ಯಾವುದಲ್ಲ, ಮಿಶ್ರ ತಳಿ ಅಂತ ಬರುತ್ತೆ, ನಮ್ಮ ಹಳ್ಳಿ ಕಾರು ಇದೆ, ಅಷ್ಟಿದೆ ಸರ್. ಜೀವಾಮೃತ ಜೀವಾಮೃತ ಅಂತ ಹೇಳ್ತಾ ಇದ್ರಿ, ಹೆಂಗ್ ಮಾಡ್ಕೊಂತೀರಿ ಹೇಳಿ? ಜೀವಾಮೃತ ಅಂದ್ರೆ ಸಾವಯವ ಗೊಬ್ಬರದ ಎಡಬಲ ಅಷ್ಟೇ ಬರುತ್ತೆ, ಅದಕ್ಕಿಂತ ಪವರ್ ಇರುತ್ತೆ ಜೀವಾಮೃತದಲ್ಲಿ. ಯಾಕೆ ಅಂದ್ರೆ ಸಗಳಿ ಎತ್ತಾಕ್ಬಿಡ್ತೀವಿ ನಾವು, ಆ ಸಗಳಲ್ಲಿ ಏನೂ ಇರಕ್ಕಿಲ್ಲ.

ಹಾಲು ಮಾತ್ರ ಮಜ್ಜಿಗೆ ಇದ್ದೇ ಇರುತ್ತೆ. ಎರೆಹುಳು ಗೊಬ್ಬರ ಮಾಡ್ಕೊಂತೀರಾ? ಎರೆಹುಳ ಮಾಡ್ತಿದ್ದೆ ಸರ್, ಈಗ ಅದು ಜೀವಾಮೃತ ಮಾಡ್ತಾ ಇದ್ದಾಗ ಎರೆಹುಳು ಗೊಬ್ಬರ ತೊಟ್ಟಿಲಿದ್ದಲ್ಲವ, ಇನ್ನೊಂದು ಕಾಂಪೋಸ್ಟ್ ಗೊಬ್ಬರದ ತೊಟ್ಟಿ ಇದೆ ಅದಕ್ಕೆ ನುಗ್ಗಿಬಿಟ್ಟು ಅದನ್ನ ತೆಗೆದೆಲ್ಲ ಭೂಮಿಗೆ ಹಾಕ್ಬಿಟ್ಟಿದೀವಿ. ಆ ಹುಳ ಎಲ್ಲ ಸಮೇತ ಭೂಮಿ ಸೇರ್ಕೊಂಡವೆ. ಸಾವಯವ ಗೊಬ್ಬರ ಸ್ವಲ್ಪ ಕಡಿಮೆ ಇದೆ, ಜೀವಾಮೃತ ಮಾತ್ರ ಬಿಟ್ಟಿಲ್ಲ. ಶುಂಠಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ಚಂದ್ರಪ್ಪನವ್ರೆ? ಶುಂಠಿ ಒಂದು 12 ವರ್ಷದಿಂದ 15 ವರ್ಷದಿಂದ ಬೆಳೀತಾ ಇದ್ದೀವಿ. ಆದರೆ ಶುಂಠಿಯಲ್ಲಿ ನಮಗೆ ಕೆಲವು ಟೈಮು ಬೆಳೆ ಇಳುವರಿ ಬಂದಾಗ ರೇಟ್ ಇರಲ್ಲ, ರೈಟ್ ಇದ್ದಾಗ ಬೆಳೆ ಇಳುವರಿ ಇರಲ್ಲ, ಈ ತರ ಸ್ವಲ್ಪ ಎಡವಟ್ಟಿದೆ ಸರ್. ಹೋದ ವರ್ಷ ಆಚೆ ವರ್ಷ ಶುಂಠಿ ಬೆಳೆದದ್ದು ದುಡ್ಡು ಮಾಡಿದ್ದು ಅದು ಸ್ವಲ್ಪ ಪರವಾಗಿಲ್ಲ. ಕಳೆದ ವರ್ಷ ನಮಗೆ ರೇಟ್ ಸಿಕ್ಕಿದೆ, ಪರವಾಗಿಲ್ಲ, ಅದರಲ್ಲಿ ನಮಗೆ ಲಾಭ ಅಂತ ಕಾಣ್ತು. ಒಂದೆಲ್ಲ ಒಂದು ಇದ್ದೇ ಇರ್ತದೆ ಸರ್. ಯಾವುದು ಈಗ ನೋಡಿ, ಆ ಕಳೆದ ವರ್ಷ ಮೆಣಸಿಗೆ ಗಿಡ ತರಕಾರಿ ನೆಟ್ಟಿದ್ದು ಒಂದೊಂದು ಕಲೆಕರೆಗೆ, ಅದೇನಾಯ್ತು ನುಸಿ ರೋಗ ಬಂದು ಕಟು ರೋಗ ಬಂದು ಕೃಷಿ ಇಲಾಖೆ ಮೇಡಮ್ ಅವರೆಲ್ಲ ಬಂದು ನೋಡಿ ನಮಗೆ ಅದಕ್ಕೆಲ್ಲ ಪರಿಹಾರ ಕೊಟ್ಟರು. ಸಾಲಕ್ಕೆ ಅದು ರೈಟೇ ಸಿಕ್ಕಲಿಲ್ಲ ಕಳೆದ ಸಾರಿ, ಕರೋನಾ ಬೇರೆ ಇತ್ತು, ರೈತನಿಗೆ ಒಂದಲ್ಲ ಒಂದು ಏಟು ಇದ್ದಿದ್ದೆ ಸರ್. ಏರುಪೇರುಗಳ ಮಧ್ಯದಲ್ಲಿ ಸುಖ ಕಾಣೋದಿದೆ, ಬೆಳವಣಿಗೆ ಆಗಿದ್ರಿ ಕೃಷಿಯಲ್ಲಿ ಅಲ್ವಾ? ಹೌದು ಸರ್, ಹೌದು. ನಾವು ಸಾಧಾರಣ ಸ್ವಲ್ಪ ಭಾರಿ ಇದಾಗ್ಬಿಟ್ಟಿದ್ದು, ಏನೋ ಸ್ವಲ್ಪ ಒಂದು ಕಡೆ ಒಂದು 30 ಲಕ್ಷದ ಒಂದು ಸೈಟ್ ತಗೊಂಡು ಅವಾಗ ಏನಾಯ್ತು ನಮ್ಮ ಸ್ವಲ್ಪ ಕೈ ತುಂಡಾಗ್ಬಿಡ್ತು. ಈ ವರ್ಷ ಏನಾಯ್ತು ಅಂದ್ರೆ ಸ್ವಲ್ಪ ಚಿನ್ನಾಗಿನ್ನೆಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದು, ಕಾಫಿಲಿ 1 ಲಕ್ಷ ರೂಪಾಯಿ ಸಿಕ್ಕಲಾಗಿ ಆ ದುಡ್ಡು ತಗೊಂಡೋಗಿ ಚಿನ್ನ ಬಿಡಿಸ್ತು ಬ್ಯಾಂಕಲ್ಲಿ. ಇಲ್ಲದೇ ಇದ್ರೆ ನಮಗೆ ಸ್ವಲ್ಪ ಜೀವನ ಭಾರಿ ಕಷ್ಟ, ಯಾಕೆಂದ್ರೆ ಕೈ ಒಂದ್ಸರಿ ಒಂದ್ ಕಡೆ ದುಡ್ಡು ಇದು ಮಾಡಿದಾಗ ಕೈ ಸ್ವಲ್ಪ ಭಾರಿ ತುಂಡಾಗ್ಬಿಟ್ಟಿತ್ತು. ಹಂಗಾಗಿ ಈಗ ನಮ್ಮ ಬೆಳೆಯಿಂದ ನಾವು ಸ್ವಲ್ಪ ಇಂಪ್ರೂವ್ ಆಯ್ತಾ ಇದ್ದೀವಿ. ಈಗ ವರ್ಷ ವರ್ಷಕ್ಕೂ ಏನೋ ಬೆಳವಣಿಗೆ ಆಗ್ಬೇಕು, ಆಸ್ತಿ ಮಾಡಬೇಕು, ಬಂಗಾರ ಮಾಡಬೇಕು, ಇನ್ನೇನೋ ಆಸೆಗಳು ಇದ್ದೇ ಇರ್ತವೆ. ಅದಕ್ಕೆ ತಕ್ಕಂತೆ ಕಷ್ಟಗಳು ಸೃಷ್ಟಿ ಆಗ್ತಾ ಇರ್ತವೆ, ಮತ್ತೆ ಅವಕಾಶಗಳು ಲಭಿಸ್ತವೆ. ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಬೆಳವಣಿಗೆ ಆಗಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ತದ್ರಿ. ಕಾಫಿನ ನೀವು ಉಂಡೆ ಕಾಫಿನ ಮಾಡಿದ್ದ ಅಥವಾ ಏನಾದರೂ ಅದನ್ನ ಸಿಪ್ಪೆ ತೆಗೆದು ಬೆಳೆ ಮಾಡಿ ಕೊಟ್ರ? ಇಲ್ಲ ಸರ್, ನಮ್ಮಲ್ಲಿ ಪಲ್ಪರ್ ಮಿಷಿನ್ ಇಲ್ಲ, ಉಂಡೆ ಕಾಫಿನೇ ಒಣಗಿಸ್ಕೊಟ್ಟಿದ್ವಿ ಸರ್. ಈಗ ಕಾಫಿ ಗಿಡ ಹಾಕಿದ್ಮೇಲೆ ಕಾಫಿ ಗಿಡ ಹೀಗಿರ್ಬೇಕು, ಕಪಾತ್ ಮಾಡಬೇಕು, ಚಿಗುರು ತೆಗಿಬೇಕು, ಅದಿದಂತ ಯಾರಿಂದ ಹೇಳಿಸ್ಕೊಂಡ್ರಿ? ಪಕ್ಕದಲ್ಲಿ ನಮ್ಮ ನೆಂಟರುಗಳಿದ್ದಾರೆ, ಅವರು ನಮಗೆ ಹೇಳ್ಕೊಡ್ತಾ ಇರ್ತಾರೆ ಈ ತರ ಮಾಡಬೇಕು, ಈ ತರ ಕುಡಿ ತೆಗಿಬೇಕು. ನಾವು ಗೊಬ್ಬರದ ಬಗ್ಗೆ ಕಂಪನಿ ಗೊಬ್ಬರ ಕೊಡಬೇಕು ಅಂತ ಹೇಳ್ತಾರೆ ಅವರು. ಕಂಪನಿ ಗೊಬ್ಬರ ಕಾಫಿ ಗಿಡಕ್ಕೆ ಹಾಕೇ ಇಲ್ಲ, ಬರೀ ಜೀವಾಮೃತನೇ. ಇವಾಗ ನೋಡಿದ್ರು ಅಲ್ಲಿ ಹೋಗಿ ನೋಡಿದಾಗ ಅದು ನಿಮ್ಗೆ ಗೊತ್ತಾಗುತ್ತೆ, ಈ ತರ ಕಾಯಿಲೆ ಇದೆ, ಈ ಕಾಯಿಲೆಗೆ ಔಷಧಿ ಸಿಂಪರಣೆ ಮಾಡಿ ಅಂತ ಹೇಳಿದ್ರು. ಸಿಂಪರಣೆ ಮಾಡ್ತಾ ಇದ್ದೀವಿ ಈಗ ಕಾಫಿ ತೋಟಕ್ಕೆ. ಒಟ್ಟಾರೆ ಕಾಫಿ ಚೆನ್ನಾಗಿ ಬೆಳೀತಾ ಇದೆ, 1 ಲಕ್ಷ ರೂಪಾಯಿ ದುಡ್ಡು ಮಾಡಿದ್ರಿ, ಇನ್ನು ಕಾಳು ಮೆಣಸು ಕೈ ಸೇರ್ತಾ ಇದೆ, ಅದರಲ್ಲಿನೂ ಹಣ ಸಿಗುತ್ತೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು ಒಂದರಲ್ಲಿ ಹೋಯ್ತು ಅಂದ್ರೆ ಇನ್ನೊಂದರಲ್ಲಿನೂ ದುಡ್ಡು ಸಿಗ್ತಾ ಇದೆ. ಜೀವನದಲ್ಲಿ ಏರುಪೇರುಗಳು ಇದ್ದಿದ್ದೆ, ಆದರೂ ಅದರಲ್ಲೂ ನೆಮ್ಮದಿಯನ್ನು ಗಳಿಸುವ ಕಸಬಿದು. ತಮ್ಮ ಅನುಭವಗಳನ್ನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ ಚಂದ್ರಪ್ಪನವರೇ, ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ ಕುಶಾಲನಗರ ಹತ್ತಿರ ಇರುವ ಹುಲಸೆ ಗ್ರಾಮದ ಹೆಚ್ ಕೆ ಚಂದ್ರಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸ್ಕೊಂಡ್ರಿ. ಕಾಫಿ ಬರೀ ಅರೆಮಲ್ನಾಡಲ್ಲ, ಬಯಲುಸೀಮೆಗಳಲ್ಲೂ ಬೆಳೆಸ್ಬೋದು. ಕೆಲವೊಬ್ಬರು ವಿಶೇಷವಾದ ಪ್ರಯತ್ನವನ್ನು ಪಟ್ಟು ಒಳ್ಳೆ ಫಸಲನ್ನು ಪಡಿತಿದ್ದಾರೆ. ಕೆಲವೊಂದು ಕ್ರಮಗಳನ್ನು ಅನುಸರಿಸಿಕೊಂಡು ನಿರೀಕ್ಷೆಗೂ ಮೀರಿ ಇಳುವರಿ ಮತ್ತು ವರಮಾನವನ್ನು ಗಳಿಸ್ತಿದ್ದಾರೆ. ರೈತ ಬಂಧುವರೇ, ಕೇಳುಗರೆ, ಹೆಚ್ ಎಸ್ ಮಹೇಶ್ ಮರೂರು ಗ್ರಾಮದವರು, ಹೆಬ್ಬಾಲೆ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ. ತೊರೆನೂರು, ಶಿರಂಗಾಲ, ಕುಶಾಲನಗರ ಇಲ್ಲಿಗೆ ಹತ್ತಿರ ಇದೆ. 64 ವರ್ಷ ವಯಸ್ಸಿನ ಮಹೇಶ್ ಅವರು ಕೃಷಿಯಲ್ಲಿ ಅನುಭವಸ್ಥರು. ಚಿಯಾ ಬೆಳೆಯನ್ನ ಬೆಳೆದವರು. ಅಡಿಕೆ ಇದೆ, ಕಾಫಿ ಇದೆ, ಕಾಳುಮೆಣಸು, ತೆಂಗು, ಈ ತರದ ಬೆಳೆಗಳನ್ನು ಸಾಗುವಳಿ ಮಾಡ್ತಿದ್ದಾರೆ. ಅವರ ಅನುಭವಗಳ ಕಾರ್ಯಕ್ರಮ ಇದು. ಮಹೇಶ್ ಅವರೇ, ಏನು ಓದಿದ್ದು ತಾವು? ನಾನು ಎಸ್ ಎಲ್ ಸಿ ವರೆಗೆ ಓದಿದ್ದೀನಿ. ಅನಿರೀಕ್ಷಿತ ಕಾರಣಕ್ಕಾಗಿ ವ್ಯವಸಾಯಕ್ಕೆ ಇಳಿಬೇಕಾಯ್ತು. ವ್ಯವಸಾಯಕ್ಕೆ ಇಳಿದ ಮೇಲೆ ಹೊಗೆ ಸೊಪ್ಪು ಬೆಳೆಯೋಕ್ಕೆ ಶುರು ಮಾಡಿದೆ. ಹಾಗಾಗಿ ಮುಂದಿನ ಎಜುಕೇಷನ್ನು ಅಲ್ಲಿಗೆ ಸ್ಟಾಪ್ ಆಯಿತು. ಆಗಲಿಂದ ವ್ಯವಸಾಯನೇ ಮುಂದುವರಿಸ್ತಾ ಇರೋದು. ಹೊಗೆ ಸೊಪ್ಪು ಎಷ್ಟೋ ಜನಗಳ ಆರೋಗ್ಯವನ್ನು ಹಾಳು ಮಾಡಿದೆ, ಹಾಗೆ ನಿಮ್ಮ ಶಿಕ್ಷಣವನ್ನು ಹಾಳು ಮಾಡಿಬಿಡ್ತೇವೆ ಬೆಳೆ ಮಾಡೋಕ್ಕೆ ಹೊರಟು ಅಲ್ವಾ? ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಶಿಕ್ಷಣವನ್ನು ಹಾಳು ಮಾಡಿದ್ದೆ ಹೊಗೆ ಸೊಪ್ಪು. ಈಗಲೂ ಹೊಗೆ ಸೊಪ್ಪನ್ನು ಬೆಳೀತಾ ಇದ್ರೆ? ಒಂದು 10 ವರ್ಷದಿಂದ ಬಿಟ್ಬಿಟ್ಟಿದ್ದೀವಿ. ಈಗೇನಿದ್ರು ಬೇರೆ ಶುಂಠಿ, ಕೆಸ, ಮೆಣಸಿನ ಗಿಡ ಒಂದು 2 ವರ್ಷ ಮಂಚಿಂಗ್ ಪೇಪರ್ ಹಾಕಿ ಜೀವಾಮೃತ ಮಾಡಿ ಬೆಳೆದು ರೇಟ್ ಸಿಕ್ಲಿಲ್ಲ, ಅದು ಹಾಕಿದ ಬಂಡವಾಳು ಸಿಕ್ಲಿಲ್ಲ. ಈ ಸರಿ ಮೆಣಸು ಹಾಕ್ಲೇ ಇಲ್ಲ. 2 ವರ್ಷದಿಂದ ಅನಿರೀಕ್ಷಿತವಾಗಿ ಚಿಯಾ ಬೆಳೆ ಯಾರೋ ಬೀಜ ತಂದು ಕೊಟ್ರು, ಬೆಳೆದ ಒಳ್ಳೆ ಇಳುವರಿ ಬಂತು, ರೇಟ್ ಸಿಕ್ಲಿಲ್ಲ. ಈ ಸರಿ ಇಳುವರಿ ಕಡಿಮೆ, ಇನ್ನೊಂದು 8 ಕ್ವಿಂಟಲ್ ಚಿಯಾ ರೆಡಿಯಾಗಿದೆ. ಈಗ ಒಂದು 22,000 ರೂಪಾಯಿ ರೇಟ್ ಇದೆ. ಅದಕ್ಕೆ ಯಾವ ಗೊಬ್ಬರ ಇಲ್ಲ, ಏನೂ ಇಲ್ಲ. 90 ದಿನದ ಬೆಳೆ,

ಜೇನು ಸಾಕಾಣಿಕೆ ಕುರಿತು ಡಾಕ್ಟರ್ ಎನ್ಎಸ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕೊಡಗು ಜಿಲ್ಲಾ ಪಂಚಾಯಿತಿ 5 ತಾಲೂಕು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ವಾಣಿಜ್ಯ ಮಳಿಗೆಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿದ್ದ ವಾಣಿಜ್ಯ ಮಳಿಗೆಗಳಿಂದ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ದಂಡ ವಿಧಿಸಲಾದೆ ಪ್ಲಾಸ್ಟಿಕ್ ಬಳಕೆನ ಮಾಡಿದ್ದಲ್ಲಿ ದಂಡದ ಮೊತ್ತ ದುಪ್ಪಟ್ಟು ಆಗುವ ಬಗ್ಗೆ ಗ್ರಾಮ ಪಂಚಾಯಿತಿಗಳಿಗೆ ವ್ಯಾಪಕ ಜಾಗೃತಿ ನೀಡಿಕೆ ಕ್ರಮ ವಹಿಸಲಾದೆ ಅಂತ ಸ್ವಚ್ಛ ಭಾರತ ಅಭಿಯಾನದ ಜಿಲ್ಲಾ ನೋಡಲ್ ಅಧಿಕಾರಿ ಜಗದೀಶ್ ಅವು ಮಾಹಿತಿ ಕೊಟ್ಟಳು. ಪ್ಯಾಟೆನ ಸರ್ಕಾರಿ ಶುರುವಿನ ದರ್ಜೆ ಹೆಣ್ಣು ಮಕ್ಕಳ ಕಾಲೇಜಿಗೆ 2023-24 ಶಾಲೆಗೆ ಶುರುವಿಗೆ ಬಿಇ ಮತ್ತೆ ಬಿಕಾಂ ತರಗತಿಗಳಿಗೆ ಪ್ರವೇಶ ಶುರು ಆಗುತ್ತು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 9945185734ನ ಸಂಪರ್ಕಿಸುವ ಹಂಗೆ ಕಾಲೇಜಿನ ಪ್ರಿನ್ಸಿಪಾಲ್ ಅವು ಮಾಹಿತಿ ಕೊಟ್ಟಳು. ಮಡಿಕೇರಿ ನಗರಸಭೆ ವ್ಯಾಪ್ತಿಲಿ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಲಿ ಬೆಂಗಳೂರು ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರ ಆದೇಶದ ಹಂಗೆ May 20-June 5 ಮುಟ್ಟ ನನ್ನ ಜೀವನ ನನ್ನ ಸ್ವಚ್ಛ ನಗರ ಕಾರ್ಬಾರಿಗೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಗೆ 6 ಕೇಂದ್ರಗಳನ್ನ ನಗರ ವ್ಯಾಪ್ತಿಲಿ 5 ಜಾಗಲಿ ಮಡಿಕೇರಿ ನಗರಸಭೆ ಕಡೆಯಿಂದ ತೆರಳಿದ್ದು ಸಾರ್ವಜನಿಕರು ಬಟ್ಟೆ, ಹಳೆಯ ಜೀನ್ಸ್, ಸಮವಸ್ತ್ರ, ಸೀರೆ, ಬೇರೆ ಬೇರೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಎಲೆಕ್ಟ್ರಾನಿಕ್ ವಸ್ತು, 6 ನಿರುಪಯುಕ್ತ ವಸ್ತುಗಳನ್ನು ಸಾರ್ವಜನಿಕರಿಂದ ಈ 6 ಕೇಂದ್ರಗಳಿಗೆ ದೇವಣಿ ಆಗಿ ಪಡೆಯುವ ಮೂಲಕ ಈ ವಸ್ತುನ ಉಪಯೋಗಕ್ಕೆ ನೀಡಲಾದೆ ಈ ಉಪಯುಕ್ತ ಕೆಲಸಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ಕೇಳಿಕೊಂಡಳು. ಸ್ಥಾಪಿತ 6 ಕೇಂದ್ರಗಳ ವಿವರ ಟೌನ್ ಹಾಲ್ ಹತ್ತಿರ ಚಾಮುಂಡೇಶ್ವರಿ ನಗರ ಸಮುದಾಯದ ಭವನ, ಪಂಪ್ ಹೌಸ್, ಮೈತ್ರಿ ಹಾಲ್, ಎವಿ ಶಾಲೆ, ಹಿಂದೂಸ್ತಾನ ಶಾಲೆ, ಕನಕದಾಸ ರಸ್ತೆ, ಇಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತು. ನಗರಸಭೆ ಪೌರಾಯುಕ್ತರು ಮಾಹಿತಿನ ಕೊಟ್ಟಳು. ಕೊಡಗು ಜಿಲ್ಲೆಯಲ್ಲಿ ಇದೇ ತಿಂಗಳ May 20-21 ಅಂದರೆ ನಾಳೆ ಮತ್ತೆ ನಾಡ್ದು ನಡೆಯುವ ಸಿಇಟಿ ಪರೀಕ್ಷೆನ ಸುಗಮ ಆಗಿ ನಡೆಸುವ ಸಲುವಾಗಿ ದಂಡ ಪ್ರಕ್ರಿಯೆ ಸಂಹಿತೆ 1973 ಕಲಾಂ 144 ಅಡಿ ದತ್ತ ಅಧಿಕಾರದ ಹಂಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜ್, ಸಂತ ಮೈಕಲರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಈ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿ ಪ್ರದೇಶನ ನಿರ್ಬಂಧಿತ ಜಾಗ ಅಂತ ಘೋಷಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವು ಆದೇಶ ಹೊರಡಿಸಿಯಳು. ಪುರಾತತ್ವ ಸಂಗ್ರಹಾಲಯ ಮತ್ತೆ ಪರಂಪರೆ ಇಲಾಖೆ ಕಡೆಯಿಂದ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಪ್ರಯುಕ್ತ ವಸ್ತು ಸಂಗ್ರಹಾಲಯಗಳು ಮತ್ತೆ ಸುಸ್ಥಿರತೆ ಹಂಗೆ ಯೋಗಕ್ಷೇಮ ಎಂಬ ಘೋಷವಾಕ್ಯದಡಿ ಕೊಡಗು ಜಿಲ್ಲೆನ ಪಾರಂಪರಿಕ ಪರಿಕರಗಳ ವಿಶೇಷ ಪ್ರದರ್ಶನಕ್ಕೆ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವು ಚಾಲನೆ ನೀಡಿದರು. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ಅಧ್ಯಕ್ಷರು ಟಿಎಂ ವಿಜಯಭಾಸ್ಕರ್ ಮತ್ತೆ ಸಲಹೆಗಾರ ಪ್ರಸನ್ನಕುಮಾರ್ ಪ್ಯಾಟೆನ ಅರಣ್ಯ ಭವನ ಪ್ರವಾಸೋದ್ಯಮ ಕನ್ನಡ ಮತ್ತೆ ಸಂಸ್ಕೃತಿ ಹಂಗೆ ಅಬಕಾರಿ ಇಲಾಖೆಯಲ್ಲಿ ಆಡಳಿತ ಸುಧಾರಣೆ ಸಂಬಂಧಪಟ್ಟ ಹಂಗೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ದು ಅರಣ್ಯ ಇಲಾಖೆಯಲ್ಲಿ ಆಡಳಿತ ಸುಧಾರಣೆ ಸಂಬಂಧಪಟ್ಟ ಹಂಗೆ ಮಾಹಿತಿ ಪಡೆದು ಪ್ರವಾಸೋದ್ಯಮ ಇಲಾಖೆ ಅಬಕಾರಿ ಇಲಾಖೆಗೆ ಭೇಟಿ ನೀಡಿ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟ ಹಂಗೆ ಮಾಹಿತಿ ಪಡೆದು May 20-21 ಗೋಣಿಕೊಪ್ಪ ಶ್ರೀಮಂಗಲ ಮತ್ತೆ ಬಾಳೆಲೆ ಶಾಖಾ ವ್ಯಾಪ್ತಿಯ 11 KV ಮಾರ್ಗಲಿ ವಿದ್ಯುತ್ಲಿ ರಿಪೇರಿ ಕೆಲಸ ಇದ್ದರಿಂದ ಹೊತ್ತಾರೆ 9 ಗಂಟೆಯಿಂದ ಹಿಂಬೋತು 5 ಗಂಟೆಗೆ ಮುಟ್ಟ ಕಾನೂರು, ನಾಲ್ಕೇರಿ, ಕೆ ಬಡಗ, ತೂಚಮಕೇರಿ, ಚಿಕ್ಕಮಂಡೂರು, ಬೇಗೂರು, ಹರಿಹರ, ಹುದಿಕೇರಿ ಸುತ್ತಮುತ್ತ ವ್ಯಾಪ್ತಿಲಿ ವಿದ್ಯುತ್ ಇರ್ದುಳೆ. ಹಂಗೆ May 21 ಕುಟ್ಟ, ಮಂಚಳ್ಳಿ, ನಾಗರಹೊಳೆ, ನೆಲ್ಸೂರು, ಸುಳುಗೋಡು, ಪೊನ್ನಂಪೇಟೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಅಧಿಕಾರಿ ಕೇಳಿಕೊಂಡಳು. ಬಾಳೆಯಡ ಸಂಸಾರಸ್ಥರಿಂದ ನಾಪೊಕ್ಲು ಚೆರಿಯಪರಂಬ ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ ಆಯೋಜಿಸಿದ 21ನೇ ವರ್ಷದ ಬಾಳೆಯಡ ಕಪ್ ಕ್ರಿಕೆಟ್ ಹಬ್ಬದ ಫೈನಲ್ ಹಂಗೆ ಆಕೇರಿ ಜಂಬರ ಮೇ 21ರಂದು ನಡೆದದೆ ಕ್ರೀಡಾಕೂಟದ ಅಧ್ಯಕ್ಷರು ಮಾಹಿತಿ ಕೊಟ್ಟೋಳು. ಇಂಡಿಯಾದ ಕಡೆಯಿಂದ ಒರಿಸ್ಸಾದ ರೋರ್ಕೇಲ ಆಟದ ಬಾಣಿಲಿ ಮೇ 18ರಿಂದ 25ಕ್ಕೆ ಮುಟ್ಟ 13ನೇ ರಾಷ್ಟೀಯ ಸಬ್ ಜೂನಿಯರ್ ಹಾಕಿ ಪೈಪೋಟಿಗೆ ಭಾಗವಹಿಸಲಿರುವ ಕರ್ನಾಟಕ ತಂಡಕ್ಕೆ ನಾಪೊಕ್ಲುನ ಬೊಪ್ಪಂಡ ವಿಖ್ಯಾತ್ ಮಂದಣ್ಣ ಅವು ಆಯ್ಕೆಯಾಗಳು. ಈ ಹೈದ ಪೊನ್ನಂಪೇಟೆ ಕ್ರೀಡಾಶಾಲೆನ ವಿದ್ಯಾರ್ಥಿ ಹಂಗೆ ಬೊಪ್ಪಂಡ ಕವನ್ ಕಾಳಪ್ಪ ಮತ್ತೆ ಸೌಮ್ಯ ದಂಪತಿಗಳ ಮಂಗ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ಆಗಿದ್ದ ಪತ್ರಿಕಾ ರಂಗ ಸಮಾಜದ ಕೈಗನ್ನಡಿಯಂಗೆ ಕೆಲಸ ಮಾಡುತ್ತಿದ್ದ ದಿಟ್ಟತನ ಹೊಂದುಟ್ಟು ಪತ್ರಕರ್ತರಿಗೆ ವಿವೇಚನಾ ಶಕ್ತಿಯ ಅವಶ್ಯ ಹುಟ್ಟುತ್ತ ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಅವು ಅಭಿಪ್ರಾಯಪಟ್ಟು ಪ್ಯಾಟೆನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ನಡೆದ ಶಕ್ತಿ ಪತ್ರಿಕೆನ ಸಲಹಾ ಸಂಪಾದಕ ಬಿಜಿ ಅನಂತಶಯನ ರಚಿಸಿದ ಸೊಡರು ಪುಸ್ತಕ ವಿಮರ್ಶೆ ಮತ್ತೆ ಪುಕ್ಸಟೆ ಪುಸ್ತಕ ಕಾರ್ಬರ್ನ ಉದ್ಘಾಟಿಸಿ ಅವು ಮಾತಾಡ್ದು. ಇಲ್ಲಿಗೆ ಸುತ್ತಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಇದೇ ದಂಡಾಯಿತ 23ನೇ ಮೇ 20ಾಂಗ ಜನಿಯಾಚ ಕೊಡಗಿನ ಇತಿಹಾಸದ ವಿಶೇಷವಾದ ದಿನ. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಮೊಳಿಯಿಟ್ಟು ಕಾರ್ಯಕ್ರಮ ಕೊಡವ ಯುವ ಮೇಳ ದಂಡಾಯಿತ 23 ಅಂದು ಕೊಡಗಲತೆ ಕೊಡಗಲ ಪೊರ್ಮೆ ರಾಜ್ಯ ದೇಶ ವಿದೇಶದ ನೆಲೆ ನಿಂತಿತು ಕೊಡವ ಬಾಲಕರ ಬಾಲಕತ್ಯ ಒರೇ ಜಾಗದು ಕೂಡಿತು ಕೊಡವಾಮಿನ ಕೊಂಡಾಡುವ ದಿನ. ಮೇ 20ಾಂಗ ಜನಿಯಾಚ ಮಡಿಕೇರಿ ಕ್ರಿಸ್ಟಲ್ ಕೋಟ್ಲ್ ನಂಗೆಲ್ಲರೂ ಕೂಡನ. ಕೊಡಗಿರ ಕೊಡವಡ ನಡಪು ಒಡಪು ಆಯ್ಮೆ ಕೊಯ್ಮೆನ ಆಚಾರ ವಿಚಾರ ಬೌಸ್ ಎಲ್ಲ ವಿಷಯದ ಮೇನ ತುಳುವ ಕೈತೆಕ್ಕನ ನಂಗಡ ಬೌಸರ ಬಾಲಕರ ಬಾಲಕತ್ಯ ಬಲ್ಯ ಸಂಖ್ಯೆ ಬಾರಿ ಈ ಕಾರ್ಯಕ್ರಮದ ನಂದಾಕಿಯಿಂದ ಬೈಲಲಿದ್ದು ಕೊಡವ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಮೈಸೂರು. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್ ಸೂಟ್ ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಆದ್ರೆ ಇದೇ ಮೇ 20ಾಂಕ ಚಿನ್ನಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡಲು ಕೊಡವ ಯುವ ಮೇಳ ನಡೆಪದುಂಡು. ಪ್ರಪಂಚದ ಮೂಲೆ ಮೂಲೆಯುಳ್ಳ ಎಲ್ಲ ಕೊಡವಳು ಬಂದಿದ್ದು ಕೂಡಿಯರುಂಡು. ಕೊಡವಾಮೆ ಉಳಿಯೊಂದು ನಾಡು ನಂದಾಡು ನಚಂಗಿ ನಗರ ಸಂಸ್ಕೃತಿ ಆಚಾರ ವಿಚಾರ ಉಡುಪು ನಡುಪುರವಿದ ಅಭಿಮಾನತ ಬಂದಿದ್ದು ಅಂದು ಪಳಕ 10 ಗಂಟೆಗೆ ಮಡಿಕೇರಿಯ ಪುದಿಯ ಬಸ್ ಸ್ಟ್ಯಾಂಡ್ ಪೊರಡುವ ಮೆರವಣಿಗೆಯಲ್ಲಿ ಕೂಡಿಯಾಡಿತು. ಕ್ರಿಸ್ಟಲ್ ಕೋರ್ಟ್ ತನೆ ಒಗ್ಗಟ್ಟು ಒತ್ತೋರ ಮೇಲೆ ನಡೆದಿತು. ಬೈಕ್ ರ್ಯಾಲಿಯಲ್ಲಿ ಕೂಡಿಯಾಯಿತು. ಅಲ್ಲಿ ವೈಭವದ 6:30 ತನಕ ನಡಪ ಸಾಧಕಂಗಕ್ಕ ಸನ್ಮಾನ ನಾಟಕ ರ್ಯಾಂಪ್ ವಾಕ್ ಅನ್ನತ ರಂಗು ರಂಗಾನ ಪಲತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಂಗೆಲ್ಲರೂ ತಪ್ಪದೇ ಬಂದಿದ್ದು ಕೂಡಿಯಾರುಂಡು. ಇದೇ ಆದ್ಯ ಆಯ್ತು ನಡೆದ ಕೊಡವ ಬಾಲಕರ ಬಾಲಕಟ್ಟಿನ ಈ ಯುವ ಮೇಳಕ್ಕೆ ಎಲ್ಲ ಪೆರಿಯಂಗಳು ಬಲಿಯಂಗಳು ಮೈತ್ರ ನಿರ್ಕಲತೆ ಸಾಲು ಕಟ್ಟಿ ಬಂದಿತ್ತು ಸಾಕಾರ ತಂದಿತ್ತು ನಂಗಡ ಯುವ ಮೇಳಕ್ಕೆ ಪುರುಡು ಗುಂಬಿಸಿರೋಣೊಂದು ನಿಂಗಳೆಲ್ಲ ಕೈ ತೊತ್ತಿದ್ದು ಗಾಕಿ ಕೊಟ್ಟವು ಆಯೋಜಕಂಗ ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್. ಪ್ರಪಂಚ ಮಟ್ಟದ ಕೊಡವರ ಕಾಳಿಂಗೀರ್ತಿ ಪೊಬ್ಬಂದನೆ ಮಾಡಿದ ನಂಗಡ ಪೆರ್ಮೆರ ಕೊಡವ ಬಾಲಕರ ಬಾಲಕರ್ತಿಯರ ಸಾಧನೆಯನ್ನು ತಿಳಿಸಿತು ಹಂಗೆಲ್ಲ ಒರೆ ವೇದಿಕೆಯಲ್ಲಿ ಕಾಕಿ ಕುಡಿತು ಹಂಗಕ್ಕೆ ಮೆಚ್ಚುಗೆ ಕಾಡಿತು ನಂಗಡ ಮಕ್ಕ ಇಂದನೆ ಎಲ್ಲ ಕೋಗಳು ಮಿಂಜಕ್ಕೆ ಬರೋಣ ಎಂದು ಅನ್ನುವ ನನ್ನ ಅಭಿಪ್ರಾಯ ಇತ್ತು. ಇದೇ ಆದ್ಯವಾಯಿತು ಕೊಡವ ಯುವ ಮೇಳ ಇದೇ ದಂಡಾಯಿತ 23ನೇ ಮೇ 20ಾಂಗ ಚೆನ್ನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡಲು ಗೌಜಿ ಗದ್ದಾಳ ತರಡುವಕ್ಕೆ ಏರ್ಪಾಡಾಯಿನುಂಡು. ಎಲ್ಲ ಬೆಂದು ಸಂಗಾದಿಗಳು ಮರ್ಕತೆ ಅಂದು ಪಲಕ 10 ಗಂಟೆಯಿಂದ ಬೈಟ್ 7 ಗಂಟೆಗೆ ತನೆ ನಂಗಡ ಕೂಡ ಕೂಡಿಯಾಡಿತು. ಕಾರ್ಯಕ್ರಮದ ಅಂದೋಲನದ ಕೈಪಕ್ಕೆ ಸಾಕಾರ ತಾರಿ ಎಂದು ನಿಂಗಕ್ಕೆ ಎದೆ ತುಂಬನ ತಕ್ಕಾರ ಬಂದವು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯ ಜಯಲಕ್ಷ್ಮಿ ಕೊಡವ ಅಸೋಸಿಯೇಷನ್ ಮೈಸೂರು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಸ್ವಾಮಿಪನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಯ ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ದಾಖಲಾತಿ 22ನೇ ತಾರೀಕು ಸೋಮವಾರದಿಂದ ಆರಂಭಗೊಳ್ಳಲಿದೆ. ನೂತನ ಆಡಳಿತ ಮಂಡಳಿ ನುರಿತ ಬೋಧಕ ವರ್ಗ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 7599525995. ಜಿಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಆಧರಿಯಲ್ಲಿ ಇದೇ ದಂಡಾಯಿತ 23ನೇ ಮೇ 20ಾಂಕ ಚೆನ್ನಿಯಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಪಾಡಲು ನಡೆಪ ಕೊಡವ ಯುವ ಮೇಳಕ್ಕೆ ನಂಗರ ಸಂಸ್ಕೃತಿ ಆಚಾರ ವಿಚಾರ ತರಮಿದ ಅವರ ಅಭಿಮಾನ ಬೆಚ್ಚಿತು ಬಂದಿತು. ಅಂದು ಪಲಕ 10 ಗಂಟೆಗೆ ಮಡಿಕೇರಿ ಗದ್ದಿಗೆಂಜೆ ಕೊಡುವ ಮೆರವಣಿಗೆಯಲ್ಲಿ ನಿಂಗೆಲ್ಲರೂ ತಪ್ಪದೇ ಬಂದಿತು ಕೂಡಿಯಾಡಿತು ಕೊಡವ ಮೇರ ಕೇಳಿಗಳು ನೋಕು ನಂಗರ ಕೂಡ ನಿಂಗಳು ಕೈಕೂಟೋಣ ನಿಂಗಕ್ಕೆಲ್ಲ ತಕ್ಕಾರ ಬೈ ನಿಂತು ನಾಮೇರ ಡಿಕ್ಸನ್. ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಇದೇ ತಂಡ ಇರ್ತಾ 23ನೇ ಮೇ 20ಂದ ಚಿನ್ನಿಯಾಚೆ ಕೊಡವ ಯುವ ಮೇಳ ನಡೆಪದುಂಡು. ಜಬ್ಬೂಮಿ ಚಾರಿಟಬಲ್ ಟ್ರಸ್ಟ್ ಮೊಳಿಯಿಟ್ಟುಳ್ಳ ಈ ಒಂದು ಕನಪಟ್ಟ ಕಾರ್ಯಕ್ರಮದಲ್ಲಿ ಕೇಳಿಪಟ್ಟ ಕೊಡವ ಕಲಾವಿದಗಳ ಕೊಡವ ನಾಟಕ, ನಾಡರ ಪೆರ್ಮೆಲ ಪಾಠಕಾಲನೊಂದು ಪಾಟ್, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಬೋರೆ ಬಾರೆ ಕೋಯಿಲು ಸಾಧನೆ ಮಾಡ ಸಾಧಕಗಳ ಪರಿಚಯ ಸನ್ಮಾನ ಪುಣ್ಯ ತಕ್ ಇನ್ನೇ ಪಲತರ ಕಾರ್ಯಕ್ರಮ ನಂಗಡ ಬಾಲಕರ ಬಾಲಕತ್ಯ ಕೈ ತೆನಪ ಎಲ್ಲ ನಂಗಡ ಕುದುರೆ ಯುವ ಜನಾಂಗ ಬಾರಿ ಕೂಡಿಯಾಡಿ ಕಾರ್ಯಕ್ರಮದ ಚಾಯೋಡ ನಡೆಸುವಕ್ಕೆ ನಿಂಗಳು ಕೈಕೂಟಿ ಎಂದು ಮನದುಂಬಿತು ಕಾಗಿ ಕೂಟಿ ನೋಡವು. ಅಧ್ಯಕ್ಷ ಆಡಳಿತ ಮಂಡಳಿ ಪುಣ್ಯ ಸದಸ್ಯಂಗ ಕೊಡವ ಸಮಾಜ ಮೈಸೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್, ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ, 0% ಸಾಲ ಸೌಲಭ್ಯ, ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ